ಇದೇ ಬೋರು ಬೋರ್ ಹಾಕ್ಸಿದೀವಿ. ಅದರಲ್ಲಿ ನಾವು 5 ಬೋರ್ ಹಾಕ್ಸಿದ್ದೆ ಸರ್, ಅದರಲ್ಲಿ ಬರೇ 1/2 ಇಂಚು 1 ಇಂಚು ಬರೋದು. ಈಗ ಮೊನ್ನೆ 2022 ಒಂದು ಬೋರ್ ಹಾಕಿದ್ವಿ, ಅದರಲ್ಲಿ ಸಾಕಷ್ಟು ನೀರು ಬಂತು. ಆ ನೀರು ಬಂದ್ಮೇಲೆ ಈಗ ಸ್ವಲ್ಪ ಅಡಿಕೆ ಮಾಡಿದ್ದೀವಿ ಸರ್, 1,000 ಗಿಡ ಇಟ್ಟಿದ್ವಿ. ಫಲ ಮರಕ್ಕೆ ಬಿಡಕ್ಕೆ ಶುರುವಾಗಿದೆ, 4 ವರ್ಷ ಆಗಿದೆ ಸರ್. ಅಡಿಕೆ ಒಂದನ ಬೇರೆ ಬೇರೆ ಏನೇನು ಬೆಳೆಗಳು ಬೆಳಿತೀರ? ಅದೇ ಸರ್, ಅದರಲ್ಲಿ ಕೆಲವೊಂದು ಭಾಗ ಮಾಡ್ಕೊಂಡಿದ್ದೀವಿ ಸರ್, ಅರ್ಧ ನೀರಾವರಿ ಮಂಗೆ ಅರ್ಧ ಬೆದ್ಲು ಖುಷ್ಕಿ ಅನ್ನಂಗೆ. ಅದಕ್ಕೆ ಖುಷ್ಕಿಗೆ ಹಿಂಗೆ ಬೆಳೆ ಪರಿವರ್ತನೆ ಮಾಡ್ಬೇಕಂತೇಳಿ ವರ್ಷ ವರ್ಷ ಒಂದ್ ಸರಿ ಶೇಂಗಾ ಹಾಕೋದು, ಇನ್ನೊಂದ್ ವರ್ಷಕ್ಕೆ ಹತ್ತಿ ಹಾಕೋದು, ಒಂದ್ ವರ್ಷ ಈರುಳ್ಳಿ ಹಾಕೋದು. ಹಿಂಗೆ ಬೆಳೆ ಪರಿವರ್ತನೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಲ ಅಂತೇಳಿ ಆತರ ಮಾಡ್ತಾ ಇದ್ದೀವಿ ಸರ್, ಪರಿವರ್ತನೆ ಮಾಡ್ತಾ ಇದ್ದೀವಿ ಸರ್ ಬೆಳೆ. ಈ ವರ್ಷ ಬೆದಲ್ ಜಮೀನಲ್ಲಿ ಏನ್ ಬೆಳೆ ಹಾಕಿದ್ರಿ? ಹೋದ ವರ್ಷ ಶೇಂಗಾ ಹಾಕಿದ್ವಿ ಸರ್, ಶೇಂಗಾ ಮತ್ತೆ ಹತ್ತಿ ಹಾಕಿದ್ವಿ ಸರ್. ಹತ್ತಿ ಏನು ಪ್ರಯೋಜನ ಆಗ್ಲಿಲ್ಲ, ಮಳೆ ಕಡಿಮೆ ಆಗಿ ನಮ್ಗೆ ಇಳುವರಿ ಬರ್ಲಿಲ್ಲ ಸರ್, ಬರೇ ಹುಲ್ಲು ಬೆಳ್ಕೊಂಡ್ಬಿಡ್ತು, ಅದರಿಂದ ಏನು ಅದು ಪ್ರಯೋಜನ ಆಗ್ಲಿಲ್ಲ ಹೋದ ಸಾರಿ. ಶೇಂಗಾ ಹೆಂಗ್ ಬಂತು ಇಳುವರಿ? ಶೇಂಗಾ ಅದು ಸರ್ ಅಷ್ಟೊಂದು ಇಳುವರಿ ಬರ್ಲಿಲ್ಲ ಸರ್. ಅದ ಏನಾಯ್ತು ಅಂದ್ರೆ ಗಿಡ ಹುಟ್ಟಿದ್ವು, ಹುಟ್ಟಬೇಕಾದ್ರೆ ಸಾಕಷ್ಟು ಹುಟ್ಟಿದ್ವು ಗಿಡ, ಹೊಲ ತುಂಬ ಗಿಡ ಹುಟ್ಟಿದ್ವು. ಅದ್ ಮಧ್ಯದಲ್ಲಿ ಇದು ಬುಡಕೊಳೆ ರೋಗ ಬಂದ್ಬಿಟ್ಟು ಗಿಡ ಬೇರುಳೆ ಕಡದು ಅಷ್ಟು ಸಂಖ್ಯೆಗಳು ಕಡಿಮೆ ಆಗ್ಬಿಡ್ತು, ಗಿಡದ ಸಂಖ್ಯೆ ಕಡಿಮೆ ಆಗ್ಬಿಡ್ತು. ಲಾಸ್ಟ್ಗೆ ಬಾರಿ ಅಂಗ್ಲಾ ತೊಂಬತ್ತಾರಲ್ಲ ಆ ತರ ತೆಳ್ಳಗಾಗ್ಬಿಡ್ತು, ಬಳ್ಳಿ ಒದಗಲಿಲ್ಲ, ಕಾಯಿ ಎಲ್ಲ ಬರೇ ಬುಡಕೊಳೆ ರೋಗ ಬಂದ್ಬಿಡ್ತು. ಈಗ ಬಿತ್ತಂತ ಸಂದರ್ಭದಲ್ಲಿ ಎಲ್ಲ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕು ಅಂತ ಕೃಷಿ ಅಧಿಕಾರಿಗಳು ಹೇಳ್ತಿರ್ತಾರೆ, ನೀವೇನ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರಲ್ಲ? ಇಲ್ಲ ಸರ್, ಯಾರು ಮಾಡಲ್ಲ ಸರ್. ಅದು ತುಂಬಾ ಅದು ಆ ಟೈಮಲ್ಲಿ ತುಂಬಾ ಕಷ್ಟ ಸರ್ ಅದೆಲ್ಲ ಮಾಡ್ಬೇಕಂದ್ರೆ. ಅದು ಅದೇನ ಅದು ರಗ್ಗಲ್ಲಿ ಹಾಕೊಂಡು ಈ ತರ ಹಿಂಗೆ ಹಚ್ಚಬೇಕು ಅಂತ ಹೇಳ್ತಾರೆ, ಅದೆಲ್ಲ ಮಾಡಕ್ ಆಗಲ್ಲ. ಅರ್ಜೆಂಟಿಗೆ ಮಳೆ ಬಂತು ಅಂದ್ರೆ ತಗೊಂಡೋಗಿ ಬೀಜ ಕಾಣಿಸಿರ್ ಸಾಕಪ್ಪ ಹೊಲಕ್ಕೆ ಅನ್ನೋ ಒಂದು ಕಾತರದಿಂದ ಇರ್ತೀವಿ. ಅವೆಲ್ಲ ಅರ್ಜೆಂಟ್ ಮಾಡಕ್ಕಲ್ಲ, ಎಂದು ಮಾಡಿಲ್ಲ ಸರ್ ನಾವು. ಈಗ ನೋಡಿ, ಅರ್ಜೆಂಟ್ ಮಾಡಕ್ಕಾಗಲಿಲ್ಲ ಅಥವಾ ಮಾಡಲಿಲ್ಲ ಅನ್ನೋ ಕಾರಣದಿಂದ ಈ ವರ್ಷ ಎಲ್ಲ ಬೇರೆ ಆಡ್ಬಿಟ್ಟು ಸಾಕಷ್ಟು ಅಂಗ್ಲ ಆಯ್ತು ಶೇಂಗಾ ಬೀಜ ಅಂತ ಹೇಳಿದ್ರಿ. ಒಂದು 5 ನಿಮಿಷದ ಕೆಲಸ, ಅದೇನು ತುಂಬಾ ಕಷ್ಟ ಆಗೋದಿಲ್ಲ. ಈ ಟ್ರೈಕೋಡರ್ಮ್ ಆಗಿರ್ಬೋದು, ಕ್ಲೋರೋಪಿರಿಪಸ್ ಆಗಿರ್ಬೋದು, ಒಂದು ಸೂಪರ್ ಚೀಲದಲ್ಲಿ ಒಂದು 10 ಸೇರು ಬೀಜ ಹಾಕೊಂಡ್ಬಿಟ್ಟು ಒಂದಿಷ್ಟು ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ML ಔಷಧಿಯನ್ನು ಹಾಕೊಂಡ್ಬಿಟ್ಟು ಒಂದ್ 2 ಸರಿ ಹಿಂಗೆ ಅಲ್ಲಾಡಿಸಿ ಬಿತ್ತನೆ ಮಾಡೋ ಕೊಟ್ಬಿಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ತರ ಗಿಡಗಳು ಅಂಗ್ಲ ಆದಾಗ, ಈ ಗಿಡಗಳ ಸಂಖ್ಯೆ ಕಡಿಮೆ ಆದಾಗ, ಇಳುವರಿ ಕಡಿಮೆ ಆದಾಗ ನಿಮ್ಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತಾ? ಹೆಂಗ ಅನ್ಸುತ್ತೆ ಸರ್? ಏನ್ ಮಾಡಕ್ ಅನ್ಸುತ್ತೆ ಆ ತರನ, ಅದೆಲ್ಲ ಹೊಲ ಅಧ್ವಾನ ಆಗೋದ್ ನೋಡ್ಬಿಟ್ರೆ ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡ್ತೀಯ ಅದು ಮಾಡ, ಆ ಟೈಮಿಗೆ ಮಾಡಕ್ ಆಗಲ್ಲ. ಎಷ್ಟೋ ವರ್ಷ ಅನ್ಕಂತೀವಿ ಮಾಡೋಣ, ಈ ವರ್ಷ ಮಾಡೋಣ, ಮುಂದಕ್ಕೆ ಮಾಡೋಣ ಅಂತ, ಆದ್ರೆ ಅದು ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ವಿಫಲರ ಆಗ್ತೀವಿ. ಈ ವರ್ಷ ನಷ್ಟ ಆಗಿರೋದ್ ನೋಡಿದ್ರೆ ಮುಂದಿನ ವರ್ಷಕ್ಕೆ ಖಂಡಿತ ಮಾಡ್ಲೇಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಸರ್. ಮತ್ತೆ ಈಗ ನೀರಾವರಿಯಲ್ಲಿ ಅಡಿಕೆ ಒಂದೇನ ಮತ್ತೆ ಬೇರೆ ಏನಾದ್ರು ಬೆಳೆಗಳು ಇಟ್ಟಿದ್ರ? ಇಲ್ಲ ಸರ್, ಅಡಿಕೆ ಒಂದೇನಾ. ಏನಾದ್ರೂ ಈಗ ಬೋರ್ವೆಲ್ ಅಲ್ಲಿ ನೀರ್ ಬೇರೆ ಕಡಿಮೆ ಈ ವರ್ಷ. ಈಗ ಇನ್ನೊಂದ್ ತಿಂಗಳಲ್ಲಿ ಏನಾದ್ರೂ ಮಳೆ ಚೆನ್ನಾಗಿ ಬಂದು ಬೋರ್ ಒಂದ್ 2 ಸಾರಿ ಹಳ್ಳ ಎಲ್ಲ ಹರಿದು ಕೆರೆ ನೀರ್ ಬಂದ್ರೆ ಸಿಪಿಜ್ ಆದ್ರೆ ಈರುಳ್ಳಿ ಚೆಲ್ಲನ ಅಂತ ಇದೀವಿ, ಮತ್ತೆ ಇಲ್ಲಾಂದ್ರೆ ರಾಗಿ ಬಿತ್ತನ ಅಂತ ಇದೀವಿ ಸರ್, ಅಷ್ಟೇ ಸರ್. ಅಡಿಕೆ ಎಷ್ಟು ಎಕರೆಲ್ಲ ನಾಟಿ ಮಾಡಿದ್ರು? ಅಡಿಕೆ ಸರ್ 1,000 ಇದೆ ಸರ್, ಅಂದ್ರೆ 1.5 ಎಕರೆ, 1.5 ಎಕರೆ 1.75 ಎಕರೆ ಬರ್ಬೋದು ಸರ್. ಯಾಕೆ ಅಡಿಕೆ ಬೆಳಿಬೇಕು ಅಂತ ಆಸಕ್ತಿ ಬಂತು ನಿಮ್ಗೆ? ಏನ್ ಮಾಡ್ತಿ ಸರ್, ಎಲ್ಲ ಮಾಡ್ತಾರಲ್ಲ ಎಲ್ಲ ಕಡೆ, ಈಗ ಅದೇ ಅಲ್ಲ ಈಗ ಬೆಲೆ ಚೆನ್ನಾಗಿರೋದು. ಅದಲ್ದ ಅದು ಈಗ ಸ್ವಲ್ಪ ಸ್ವಲ್ಪ ಗಿಡ ದೊಡ್ಡವಾಗ ತಕ್ಕ ಸಾಕಿದ್ರೆ ಅದು ಹೆಂಗ ಉಲ್ಲಗೆ ಬೆಳ್ಕೊಂತವೆ ಎಂಬ ಒಂದು ಧೈರ್ಯ ಇರೋದ್ರಿಂದ ಅದೇ ಮಾಡೋಣ ಅನ್ನಂಗಾಗುತ್ತೆ. ಲಾಭದಾಯಕ ಮತ್ತೆ ಖರ್ಚು ಕಡಿಮೆ, ಅದಕ್ಕೇನು ಸ್ವಂತ ಪರಿಶ್ರಮ ಬೇಕು. ಗೊಬ್ಬರ ಒಂದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಲಾಭದಾಯಕ ಆಗುತ್ತೆ. ಈಗ ಈ ತಡಪಸ್ಲು ಅಂತ ಹೇಳ್ತಾರೆ, ಇಂಥವೆಲ್ಲ ಬೆಳೀತಾ ಕೂಕೊಂಡ್ರೆ ಅಲ್ಲೇದಲ್ಲಿ ಖರ್ಚು ಅಲ್ಲಿಗೆ ನೇರ ಆಗುತ್ತೆ. ಕೂಲಿ ಆಳಿನ ದುಬಾರಿ, ಸಿಗೋದು ಕಷ್ಟ. ದುಡ್ಡು ಕೊಡ್ತೀನಿ ಅಂದ್ರು ಒಂದೊಂದು ಟೈಮ್ನ ಸಿಗೋದಿಲ್ಕನ. ಅದರಿಂದ ನಾವು ಸಹ ಈ ವಾರ್ಷಿಕ ಬೆಳೆಗಳಿಗೆ ಮಾರು ಹೋಗಿದ್ದೀವಿ ಸರ್. ಅಡಿಕೆ ಅಂದ್ರೆ ಪ್ರಾರಂಭದಲ್ಲಿ ಸಸಿ ಎಲ್ಲಿಂದ ತಗೊಂಬಂದ್ರಿ ಸರ್? ನಾವು ಬೆಳೆಸಿರ್ಲಿಲ್ಲ, ನಮ್ಮೂರಾಗೆಲ್ಲ ಬಳ ಬೆಳೆಸಿ ಇಟ್ಟು ಇಡಾರು ಒಬ್ಬೊಬ್ರು, ನಾವು ಬೆಳೆಸಲಿಲ್ಲ. ಏಕಾಏಕಿ ಇಕ್ಕಂಗೆ ಇರಲಿಲ್ಲ. ಯಾವಾಗ ಎಲ್ಲ ಜನ ಈ ಅಡಿಕೆ ನಿವಾಸೆ ಸ್ವಲ್ಪ 1,500 ಆಗಲಿ ಬೆಳೆಸ್ಕೊಳ್ರಿ ಇಡ್ರಿ ಅಂತ ಅಂದಾಗ ಅವಾಗ ಪ್ರಯತ್ನ ಮಾಡಿದ್ವಿ ಇಡಕ್ಕೆ. ಅವಾಗ ಹೋಗಿ ಯಾರೋ ಹಿಂಗೆ ವ್ಯಾಪಾರಸ್ಥರ ತಾಗೆ ಖರೀದಿ ಮಾಡ್ಕೊಂಡು ತಂದ್ವಿ ಸರ್, ಒಂದು 30 ರೂಪಾಯಿ ಸಸಿ ಹಂಗೆ ತಗೊಂಡು ಬಂದಿಕ್ಕಿವಿ. ಏನೇ ಆಗಲಿ ಸರ್, ನಾವೇ ಬೆಳೆಸಿ ಇಡ್ಬೇಕು ಸರ್. ಯಾಕಂದರೆ ಅದು ವ್ಯಾಪಾರಸ್ಥರ ತಂದರೆ ಅವ್ರು ಎಂಥ ಬೀಜಗಳನ್ನು ಗೋಟ್ ಮಾಡಿ ಅಡಿಕೆ ಸಸಿ ಬೆಳೆಸಿರ್ತಾರೆ ಗೊತ್ತಿಲ್ಲ. ಈಗ ನೋಡಿ ಮುಂದೆ ಅದನ್ನು ಅದೇ ಯಾವ ಥರ ಬರುತ್ತಂತ ಹೇಳೋಕ್ಕಾಗಲ್ಲ. ಅದೇನು ಬಂದ್ರೆ ನಮ್ಮ ಅದೃಷ್ಟ, ಬರ್ಲಿಲ್ಲ ಅಂದ್ರೆ ನಮ್ ದುರಾದೃಷ್ಟ ಅಷ್ಟೇ. ಅದರಿಂದ ನಮ್ಮ ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ಅವರೇ ನಂಬಿಕೆ ಆದಂತ ಗೋಟುಗಳನ್ನ ತಂದು ಸಸಿ ಪ್ಯಾಕೆಟ್ ಮಾಡಿ ಅವರೇ ಬೆಳೆಸ್ಕೊಂಡು ಅವರೇ ಇಡೋದು ಉತ್ತಮ ಸರ್. ಈಗ ನಾವೇ ಒಳ್ಳೆ ಮರದಿಂದ ಗೋಟ್ ಆಯ್ಕೆ ಮಾಡ್ಕೊಂಡು ಸಸಿ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ಗಿಡಗಳ ಮೇಲೆ ನಮ್ಗೆ ನಂಬಿಕೆ ಇರುತ್ತೆ, ಮತ್ತೆ ಖರ್ಚು ಕಡಿಮೆ ಆಗುತ್ತೆ. ಈಗ ನೀವು 30 ರೂಪಾಯಿಗೆ ಒಂದು ಸಸಿ ತಗೊಂಬಂದಿವಿ ಅಂತಂದ್ರೆ, ಅದೇ ನಾವೊಂದು 4 ರೂಪಾಯಿ 3 ರೂಪಾಯಿ ಒಂದು ಗೋಟ್ ತಗೊಂಬಂದು ಒಂದು ವರ್ಷ ಬೆಳೆಸಿ ನಾಟಿ ಮಾಡಿಬಿಟ್ರೆ ನಮ್ಗಿಂತ ಸಾಕಷ್ಟು ದುಡ್ಡು ಉಳಿತಾಯ ಆಗುತ್ತೆ. ಹೌದು ಸರ್, ಹೌದು ಸರ್, ಆ ತರ ಮಾಡೋದೇ ಒಳ್ಳೇದು ಸರ್. ಮತ್ತೆ ಈ ಅಡಿಕೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ಅಡಿಕೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿ ಎಲ್ಲ ಚೆನ್ನಾಗಿ ಸಡಿಲ ಆಗಂಗ್ ಮಾಡ್ಬಿಟ್ಟು ಜಾಸ್ತಿ ಏನು ಸಡಿಲ ಮಾಡಬಾರ್ದು ಸರ್. ಅದು ಸ್ವಲ್ಪ ಬಿಗಿ ಇದ್ರೆ ನೆಲ ಬೇರು ಒಯ್ಕೊಳಕ್ಕೆ ನಾವೇನೆ ಎಡಬಾಳಿನ ಮಡಿಕೆ ನೋಡಿರ್ಲಿಲ್ಲ, ಹಂಗೆ ಕುಂಟೆಯಲ್ಲಿ ಅರಗಿಬಿಟ್ಟು ಕೆಲವರೆಲ್ಲ ಇದ್ರ ಟ್ರಂಚ್ ಹೊಡೆಸಿ ಸಿಗ್ತಾರೆ, ಅದು ನಾವೇನು ಇಕ್ಕಲಿಲ್ಲ. ಯಾಕಂದ್ರೆ ಗಿಡ ಹತ್ಕೊಳಕ್ಕೆ ಇದು ಪಾಟ್ ಹೊಡಿಸಿ ಇಕ್ಕದೆ ವಾಸೆ ಅಂತ ಹೇಳಿ ಲೇಬರ್ ಕೈಯಲ್ಲೇ ಗುಂಡಿ ತಗಿಸಿ ಇಡಿಸಿದ್ವಿ ಸರ್. ಈಗ ಅಂತರ ಎಷ್ಟು ಕೊಟ್ಟಿದ್ರೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡ ಸರ್? ಅದು ಒಂಥರ ಹೇಳಲ್ಲ ಸರ್ ಜನ, ಒಬ್ರು ಅವ್ರವ್ರ ತೋಚದಂಗೆ ಅವ್ರು ಇಡ್ತಾರೆ. ನಾವು ಮಾಡಿರೋದು 6.5-8.5 ಮಾಡಿದ್ವಿ ಸರ್. 8.5 ಯಾಕೆ ಮಾಡಿದ್ವಿ ಅಂದ್ರೆ, ಈಗೇನನ ಮುಂದೆ ನಾವು ತೋಟಕ್ಕೆ ಮಣ್ಣು ಪಣ್ಣು ಹೊಡಿಸಿದಾಗ 8 ಅಡಿ ದಾಯ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಗಿಡ ಬಡ್ಡೆ ದಪ್ಪ ಆದಾಗ ಅದು ಸ್ಕ್ರಾಚ್ ಆಗುತ್ತೆ, ಏನಾದ್ರೂ ಟ್ರ್ಯಾಕ್ಟರ್ ಬೇಸಾಯ ಹೋಗ್ಬೇಕಾರೆ ಅಂತೇಳಿ 8.5 ಮಾಡ್ತಾರೆ ಸರ್. ಅದಕ್ಕಾಗಿ ನಾವು 8.5 ಮಾಡಿದ್ವಿ ಸರ್. ಒಂದ್ ಕಡೆ 6.5 ಮಾಡಿದ್ವಿ ಸರ್. ಈಗ ಕೆಲವು ರೈತರು ಹೇಳ್ತಾರೆ 8.9 ಚೆನ್ನಾಗಿಲ್ಲ, 8.8 ಚೆನ್ನಾಗಿಲ್ಲ, 7.8 ಚೆನ್ನಾಗಿ ಅಂತ. ನೀವು 6.5-8.5 ಮಾಡೋದ್ರಿಂದ ಅನುಕೂಲ ಅಂತೀರ? ಏನ ಅದೇ ನಮ್ ಪಕ್ಕದಲ್ದಾಗ ಅದೇ ತರ ಮಾಡಿದ್ರು ಸರ್. ಇನ್ನೇನು ಅವ್ರಿಗೆ ಬಂದಷ್ಟು ಇಳುವರಿ ನಮ್ಗೆ ಬರುತ್ತೆ ಅಂತೇಳಿ ಇಟ್ಟಿದ್ದೀವಿ ಸರ್. ಈಗ ಇನ್ನೇನು ಮಾಡೋಕ್ಕಾಗಲ್ಲ, ಇಟ್ಟಿದ್ದೀವಿ. ಮುಂದೆ ಏನು ಬಂದರೆ ಆದಾಯ ಹೆಚ್ಚಿಗೆ ಬಂದ್ರೆ ನಮ್ದೇ, ಕಡಿಮೆ ಬಂದ್ರೆ ನಮ್ದೇ. ಹಾಂ ಸರ್. ಈ ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? 4 ವರ್ಷ ಸರ್. ಈ May 23 ಬಂದ್ರೆ 4 ವರ್ಷ ತುಂಬುತ್ತೆ ಸರ್. ಆಲೆ ಈಗ ಒಂದು 20 ಅಣಿ ಭಾಗ ಅದು ಒಂಬಳೆ ಹೊಡೆದಿದೆ ಸರ್. ಈಗ ಅಡಿಕೆ ನಾಟಿ ಮಾಡಿದ ಒಂದು 3-4 ವರ್ಷದವರೆಗೂ ಅದ್ರೊಳಗಡೆ ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ ರೈತರು. ಪಪ್ಪಾಯಿ ಬೆಳೀತಾರೆ, ಬಾಳೆ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಶೇಂಗಾ ಬೆಳೀತಾರೆ. ಹಿಂಗೆ ನೀವೇನಾದ್ರೂ ಈ ಅಂತರ ಬೆಳೆಗಳು ಒಂದು 3-4 ವರ್ಷದಲ್ಲಿ ಬೆಳ್ಕೊಂಡು? ನಾವು ಫಸ್ಟ್ಗೆ ಸರ್ ಒಂದು 650 ಗಿಡ ಇಟ್ಟಾಗ ಪ್ರಯತ್ನ ಮಾಡಿದ್ವಿ ಸರ್. 2 ವರ್ಷ ಏನೋ ಮಾಡಿ ನೀರುಳ್ಳಿನ ಹಾಕಿದ್ವಿ ಸರ್, ಚೆನ್ನಾಗೆ ಬಂತು ಸರ್. ಆದ್ರೆ ಏನ್ ಮಾಡೋದು, 3ನೇ ವರ್ಷಕ್ಕೆ ಆಗದೇ ಇಲ್ಲ ಸರ್. ಯಾಕಂದ್ರೆ ಕಳೆ ಬೀಜ ಜಾಸ್ತಿ ಆಗ್ಬಿಟ್ಟು ಏನು ಮಾಡಕ್ಕೆ ಆಗಲ್ಲ ಅದ್ರಲ್ಲಿ. ಏನಂದ್ರೆ ರೋಟ್ ರೋಡಿಸ್ಬೇಕು, ಗಿಡ ಬೆಳೆಸ್ಬೇಕು ಅಷ್ಟೇ. ಅದರಲ್ಲಿ ನಾವು ಇನ್ನೊಂದ್ಸರಿ 500 ಇಟ್ವಿ ಸರ್. ಆ ಗಿಡದಾಗಲೆ 1 ವರ್ಷ ಕಟ್ಲೆ ಶೇಂಗಾ ಹಾಕಿವಿ ಅಂತರ ಬೆಳೆಯಾಗಿ, ಆಮೇಲೆ ಹಾಕಕ್ಕಾಗ್ಲೇ ಇಲ್ಲ ಸರ್. ಗುಲ್ ಬೀಜ ಜಾಸ್ತಿ ಆಗ್ಬಿಡ್ತು, ಅದರಿಂದ ನಾವು ಇದು ಮಾಡೋದೇ ಬೇಡ ಅಂತೇಳಿ ಕೈ ಬಿಟ್ಬಿಟ್ವಿ. ಈಗ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡ್ರೆ ನಾ ನೀರು ಕೊಡ್ತಾ ಇದ್ರೆ? ಡ್ರಿಪ್ಪು ಸರ್, ನಮ್ದು ಭೂಮಿ ಮಟ್ಟ ಇಲ್ಲ ಸರ್, ವಾಟರ್ ಭೂಮಿ ವಾಟ ಇರೋದ್ರಿಂದ ಅದು ಆಯ್ಸಿರು ಬಿಟ್ಟಿಟ್ಕು ಉಳ್ಳುಳ್ಳು ಹೋಗ್ತತೆ. ಈ ಡ್ರಿಪ್ ಆದ್ರೆ ವಾಸ್ಯದ ಅಲ್ಲೇ ಕುಡ್ಕಂತತೆ ಅಂತೇಳಿ ಡ್ರಿಪ್ ಸಿಸ್ಟಮ್ ಮಾಡಿದ್ವಿ ಸರ್. ಮತ್ತೆ ಈಗ ವರ್ಷಕ್ಕೊಂದ್ಸರಿ 2 ಸರಿ ಎಲ್ಲ ಮೇಲ್ಗೊಬ್ಬರ ಕೊಡ್ತಾರೆ ರೈತರು. ನೀವು ಏನಾದ್ರೂ ಅಡಿಕೆ ಗಿಡದ ಮಧ್ಯದಲ್ಲಿ ಮೇಲ್ಗೊಬ್ಬರ ಕೊಡ್ತೀರಾ? ಇಲ್ಲ ಸರ್, ಅವು ಚಿಕ್ಕಂದಿನಲ್ಲೇ ಕೊಡಬಾರ್ದು ಸರ್. ಬೇಗ ಅವಕ್ಕೆ ಗೊಬ್ಬರನೇ ಕೊಡಬಾರ್ದು. ಯಾಕಂದ್ರೆ ಭೂಮಿಯಲ್ಲೇ ಕಳೆ ಹುಲ್ಲು ನಾವು ರೋಟರಿವೇಟರ್ ಹೊಡಿಸ್ತೀವಲ್ಲ, ಅದೇ ಎಷ್ಟೋ ಅಷ್ಟು ಕೊಳತು ಗೊಬ್ಬರ ಆಗ ಅದೇ ನೈಸರ್ಗಿಕವಾಗಿ ಅದೇ ಗೊಬ್ಬರ ಮಾಡ್ಕೊಂತಾ ಇರುತ್ತೆ. ನಾವೇನು ಕೊಡದೇ ಬೇಕಿಲ್ಲ, ಸಣ್ಣ ಗಿಡಗಳಿಗೆ ಕೊಡದೇ ಬೇಕಿಲ್ಲ, 3-4 ವರ್ಷದವರೆಗೂ ಕೊಡದೇ ಬೇಕಿಲ್ಲ. ಆದರೂ ಈ ವರ್ಷ ಈ ವರ್ಷ ಕೊಟ್ಟಿದ್ವಿ ಸರ್. ಯಾಕಂದ್ರೆ 4 ವರ್ಷ ಆಯಿತು, ಈ ವರ್ಷ ಸಾರಿ ಒಂದೆರಡು ಲೋಡ ಸಗಣಿ ಗೊಬ್ಬರ ಹಾಕಿದ್ವಿ ಸರ್. ಈಗ ಮೇಲ್ ಗೊಬ್ಬರ ಕೊಡೋದಲ್ಲದೆ ಕೆಲವರು ಅದರೊಳಗಡೆ ಹಸಿರೆಲ್ಲ ಗೊಬ್ಬರಗಳು ಬೆಳೀತಾರೆ, ಹೆಸರು, ಅಲಸಂದಿ, ಡಯಂಚ, ಸೆಣಬು, ಈ ತರ ಮಾಡಿಬಿಟ್ಟು ಅದರಲ್ಲೇ ಮಲ್ಚಿಂಗ್ ಮಾಡಿ ಹಸಿರೆಲ್ಲ ಗೊಬ್ಬರ ಮಾಡ್ತಾರೆ. ಅದು ಒಳ್ಳೆ ಅನುಕೂಲ ಆಗುತ್ತೆ ಅಡಿಕೆಗಳಿಗೆ ಅಂತಾರೆ. ನೀವು ಈ ತರ ಏನಾದ್ರು ಪ್ರಯತ್ನ ಮಾಡಿದ್ರೆ? ಹಾಂ ಸರ್, ಹೋದ ಸರಿ ಉರುಳಿ ಹಾಕಿದ್ವಿ ಸರ್. ಅದು ಉರುಳಿ ಸಿಕ್ಕಾಪಟ್ಟೆ ಬೆಳೆದ್ಬಿಡ್ತು ಸರ್. ಲಾಸ್ಟ್ಗೆ ಅದು ಕಾಯಾಗ್ಲಿಲ್ಲ, ಎಲ್ಲ ಬೂದು ರೋಗ ಬಂದ್ಬಿಟ್ಟು ಅದನ್ನೇ ಎಲ್ಲ ಇದು ಬಾಣ್ಲಿ ಹೊಡಿಸ್ಬಿಟ್ಟು ಸರ್. ಒಳ್ಳೇದು ಸರ್, ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಇದು ಉರುಳಿ ಹಾಕಿಬಿಟ್ರೆ ಇನ್ನೊಂದು ಅವರೇ ಹಾಕಿದ್ವಿ ಸರ್ ಸ್ವಲ್ಪ, ಅದು ಅವರೇ ಮಾತ್ರ ಹಾಕ್ಬಾರ್ದು ಸರ್. ಅದೇನಾಗುತ್ತೆ ಅಂದ್ರೆ ಅದು ಅಡಿಕೆ ಗಿಡಕ್ಕೆ ಎಲ್ಲ ಸುತ್ತಾಕೊಂಡ್ಬಿಟ್ಟು ಅಂಟ್ಕೊಂಬಿಟ್ಟು ಅದರಲ್ಲಿ ಓಡಾಡಕ್ಕೂ ಆಗಲ್ಲ, ನೀರು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಒಂಥರ ಕಾಡನ್ನ ಕೊದಂಗ ಆಗುತ್ತೆ. ಈ ಏನಂದ್ರೆ ಇದು ಉರುಳಿ ವಸೆ ಇಲ್ಲ ಅಲಸಂದಿ ವಾಸಿ, ಇದು ಸೆಣಬುನು ಅದು ಸ್ವಲ್ಪ ಜಾಸ್ತಿ ನೀರ್ ನಿರ್ವಹಣೆ ಮಾಡಕ್ ತೊಂದರೆ ಮಾಡುತ್ತೆ ಸರ್. ಈಗಾಗಲೇ ಅಡಿಕೆ ಸಸಿ ನಾಟಿ ಮಾಡಿ 4 ವರ್ಷ ಅಂತಂದ್ರೆ ಗಿಡಗಳು ದೊಡ್ಡವಾಗಿರೋದಂತ ಅದ್ರೊಳಗಡೆ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ. ಕೆಲವು ರೈತರೆಲ್ಲ ವಿಳ್ಯದೆಲೆ ಬೆಳೀತಾರೆ, ಕೋಕೋ ಬೆಳೀತಾರೆ, ಕಾಳುಮೆಣಸು, ಸಾಂಬಾರ್ ಪದಾರ್ಥ ಬೆಳೆಗಳೆಲ್ಲ ಬೆಳೀತಾರೆ. ಈ ತರ ಬೆಳಿಬೇಕು ಅಂತ ಏನಾದ್ರು ಉದ್ದೇಶ ಇದೆಯಾ? ಇಲ್ಲ ಸರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಆತದು ಬೇಡ ನಮ್ಗೆ, ಅದ್ರಾಗೆಲ್ಲ ಅಂತವೆಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅವೆಲ್ಲ ಮಾಡೋದೇ ಬೇಡ ಅಂತೇಳಿ ಎರಡು ವರ್ಷ ನೀರುಳ್ಳಿ ಬೆಳ್ಕೊಂಡು ಗಿಡ ಬೆಳ್ಕೊಂಡ್ಲಿ ಸಾಕಂತೇಳಿ. ಅವೆಲ್ಲ ನಮಗೆ ಮಾಹಿತಿ ಇಲ್ಲ ಸರ್, ಸುಮ್ನೆ ಮಾಹಿತಿ ಇಲ್ದಲೆ ಹಾಕೊಂಡು ಸುಮ್ನೆ ನಷ್ಟ ಅನುಭವಿಸೋದು ಏಕೆ ಅಂತೇಳಿ ನಾವೇನು ಮಾಡಕ್ ಹೋಗಿಲ್ಲ ಸರ್. ಆತರ ಮಾಹಿತಿ ಅಂದ್ರೆ ಸಾಕಷ್ಟು ತೋಟಗಾರಿಕೆ ಇಲಾಖೆಗಳಲ್ಲಿ ಮಾಹಿತಿ ಕೊಡ್ತಾರೆ, ಮತ್ತೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ, ಸಾಕಷ್ಟು ಕೃಷಿ ಮೇಳಗಳಲ್ಲಿ ಕೊಡ್ತಾರೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೊಡ್ತಾರೆ, ಮತ್ತೆ ನೀವು ಸಾಕಷ್ಟು ರೇಡಿಯೋ ಕೇಳೋದ್ರಿಂದ ರೇಡಿಯೋಲ್ಲೂ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಮಾಹಿತಿಗೇನು ಕೊರತೆ ಇಲ್ಲ, ನಾವೇ ಮಾಹಿತಿ ಹುಡ್ಕೊಂತ ಹೋದ್ರೆ ಮಾಹಿತಿ ಸಿಗುತ್ತೆ. ಯಾಕೆ ಈ ಮಾಹಿತಿನ ಕಲೆಕ್ಟ್ ಮಾಡ್ಕೊಂತ ಇಲ್ಲ? ಕೇಳ್ತಿರ್ತೀವಿ ಕಿವಿ ಕೇಳಿ ಕಿವಿ ಬಿಡ್ತೀವಿ ಅಷ್ಟೇ ಸರ್. ಅದು ಯಾಕಂದ್ರೆ ಅವು ಕೇಳೋದು ಸುಲಭ, ಕಾರ್ಯರೂಪಕ್ಕೆ ತರೋದು ಕಷ್ಟ. ಮಾಹಿತಿಯನ್ನ ನಾನು ಆಕಾಶವಾಣಿ ಮುಖಾಂತರ ಸಾಕಷ್ಟು ಕೃಷಿ ರಂಗದ ಬಗ್ಗೆ ನನಗೆ ತುಂಬಾ ಆಸಕ್ತಿ. ಸಂದರ್ಶನಗಳನ್ನ ಯಾವೂ ಬಿಡಲ್ಲ, ರೈತರ ಸಂದರ್ಶನ, ಕೃಷಿ ವಿಜ್ಞಾನಿಗಳ ಸಂದರ್ಶನಗಳನ್ನ ಎಲ್ಲ ಕೇಳ್ತಾ ಇರ್ತೀನಿ. ಆದ್ರೆ ಇದು ಈ ಕೃಷಿ ಮೇಳಗಳಿಗೆ ಎಂದು ಹೋಗಿಲ್ಲ. ಯಾಕೆ ಕೃಷಿಯಲ್ಲಿ ತಿಳ್ಕೊಂಡಾಗ ಅಳವಡಿಸ್ಕೋಬಾರ್ದು ಅನ್ಸುತ್ತೆ? ಅಳವಡಿಸ್ಕೋಬೇಕು ಸರ್, ಏನ್ ಮಾಡ್ತೀನಿ, ನಮ್ಗೆ ಅದು ಎಲ್ಲೂ ಹೋಗಿಲ್ವಲ್ಲ, ಅದರಿಂದ ಬರೀ ತಿಳ್ಕೊಳ್ಳೋದು. ಹೋಗ್ಬೇಕು, ಈಗ ಪ್ರಗತಿಪರ ರೈತರು ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿರ್ತಾರೆ, ಅವ್ರ ತೋಟಗಳಿಗೆ ಭೇಟಿ ಕೊಡಬೇಕು, ನೋಡ್ಬೇಕು ಅವರೇ ಆ ಥರ ಕೃಷಿ ಮಾಡ್ತಾರೆ, ನಾವ್ಯಾ ಥರ ಕೃಷಿ ಮಾಡ್ತಾ ಇದ್ವಿ, ನಾವೇನ್ ತಪ್ಪು ಮಾಡ್ತಾ ಇದ್ವಿ, ಅವರಿಂದ ಏನ್ ಕಳಿಬೇಕಾಗುತ್ತೆ ಇಂಥವನ್ನೆಲ್ಲ ಪ್ರಗತಿಪರ ರೈತ ತೋಟಗಳಿಗೆ ಅಥವಾ ಕೃಷಿ ಮೇಳಗಳಿಗೆ ಬೇರೆ ಬೇರೆ ಇಂಥಕ್ಕೆಲ್ಲ ಭಾಗವಹಿಸಿದಾಗ ಸಾಕಷ್ಟು ಅನುಭವಗಳು ತಿಳಿಯುತ್ತೆ. ಹೋಗಿದ್ದೀನಿ ಸರ್, ಸಾಕಷ್ಟು ತೋಟಗಳಿಗೆಲ್ಲ ನೋಡಿದ್ದೀನಿ. ನಾವು ಹಿಂಗೆ ಮಾಡ್ಬೇಕಲ್ಲೇ ಅಂತ ಅನ್ಸುತ್ತೆ, ಮಾಡ್ಬೇಕು ಇನ್ ಮುಂದೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಮತ್ತೆ ಈಗ ಯಾವ್ದೇ ಬೆಳೆ ಇಟ್ಟರು ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರ್ತಾ ಇದೆ. ಈಗ ಅಡಿಕೆಗೂ ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ. ಮುಖ್ಯವಾಗಿ ನಿಮ್ ತೋಟದಲ್ಲಿ ಏನಾದರೂ ಕೀಟ ರೋಗಗಳು ಕಂಡು ಬರ್ತಾ ಇದೆಯಾ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ಹೌದು ಸರ್, ಈ ಬೇಸಿಗೆ ಹಂಗಾಮಿನಲ್ಲಿ ಇದು ಕೆಂಪು ನುಸಿ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಈ ಮೊನ್ನೆಲೆ ನಮ್ಮ ಕಾಲ ಬಂದ್ಬಿಟ್ಟಿತ್ತು ಸರ್. ಅಷ್ಟೊತ್ತಿಗೆ ಮಳೆ ಬೀಳೋವತ್ತಿಗೆ ಸ್ವಲ್ಪ ಕಡಿಮೆ ಆಯಿತು, ಈಗ ಇನ್ನೊಂದ್ಸರಿ ಮಳೆ ಬಂದ್ಬಿಟ್ರೆ ಚೆನ್ನಾಗಾಗ್ತದೆ ಗಿಡ. ಮತ್ತೆ ಅದಕ್ಕೆ ಯಾವುದು ಔಷಧಿ ಏನು ಸಿಂಪರಣೆ ಮಾಡಲಿಲ್ಲ? ಇಲ್ಲ ಸರ್, ಯಾವುದು ಏನು ಸಿಂಪರಣೆ ಮಾಡಿಲ್ಲ. ಅದು ನೈಸರ್ಗಿಕವಾಗಿ ಮಳೆ ಬಿದ್ರೆ ಅದೇ ಹೋಗುತ್ತೆ ಅಂತೇಳಿ ಯಾವುದೇ ಔಷಧಿ ಏನು ಸಿಂಪರಣೆ ಮಾಡಿಲ್ಲ ಸರ್. ಈ ಅಡಿಕೆ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷ ಬೇಕು ಫಲ ಬರ್ಲಿಕ್ಕೆ? ಅದು ಸರ್, ಅವೇನ್ ಸರ್, ನೀನ್ ಸುಖವಾಗಿ ಬಂದ್ರೆ ಎರಡು ವರ್ಷಕ್ಕೆ ಒಂಬಳೆ ಕಾಣಿಸ್ಕೊಂಬತ್ತೆ. ಕಂಪಲ್ಸರಿ ಎಲ್ಲ ಬರ್ಬೇಕಂದ್ರೆ ಒಂದು ಆರೇಳು ವರ್ಷ ಅಂತೂ ಬೇಕು ಸರ್. ಪ್ರಾರಂಭದಲ್ಲಿ ಕಾಣಿಸ್ಕೊಂಬತ್ತೆ, ಎರಡು ಮೂರನೇ ವರ್ಷಕ್ಕೆ ಒಂಬಳೆ ಕಾಣಿಸ್ಕೊಂಬತ್ತೆ. ಅದು ಜಾಸ್ತಿ ಅವಕ್ಕೆ ಸಣ್ಣ ಗಿಡದಲ್ಲಿ ಸುಖ ಮಾಡಬಾರ್ದು ಸರ್. ಅವು ಈಗ ಕಷ್ಟ ಅನುಭವಿಸಿರೋದಲ್ಲೇ ಮನುಷ್ಯನಿಗೆ ಜೀವನದ ಬೆಲೆ ಗೊತ್ತಾಗೋದು. ಆ ಥರ ಅಡಿಕೆ ಗಿಡನೂ ಅಷ್ಟೇ, ಅವು ಸ್ಟಾರ್ಟಿಂಗಲ್ಲಿ ಕುರಿಗೆಣ್ಣಿಗೆ ಬೀಳ್ಬೇಕು ಅಂತ ಹೇಳ್ತಾರೆ. ಗಣ್ಣು ಹತ್ತತ್ರಕ್ಕೆ ಇರಬೇಕು, ಆ ಥರ ಬೆಳೆಸಿದ್ರೆ ಮಾತ್ರ ಅವು ಮುಂದೆ ಚೆನ್ನಾಗಿ ಫಲ ಬಿಡ್ತದೆ. ಸ್ಟಾರ್ಟಿಂಗಲ್ಲೇ ಸಾಕಷ್ಟು ಗೊಬ್ಬರ ಹಾಕಬಾರ್ದು. ಅವು ಸಾಕಷ್ಟು ನೈಸರ್ಗಿಕವಾಗಿ ಅದಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳು ಭೂಮಿಯಲ್ಲೇ ಇರುತ್ತೆ, ಅದೇ ಸಾಕು ಅವಕ್ಕೆ. ದೊಡ್ಡ ಗಿಡ ಆದಮೇಲೆ ಹಾಕಿದ್ರೆ ಏನು ಆಗಲ್ಲ, ಗೊಬ್ಬರ ಹಾಕಬೇಕು ದೊಡ್ಡ ಗಿಡ ಆದಮೇಲೆ, ಸಣ್ಣದ್ರಲ್ಲಿ ಬೇಡ. ಪ್ರಾರಂಭದಲ್ಲಿ ಒಂದು ವರ್ಷ ಎರಡು ವರ್ಷ ಗೊಬ್ಬರ ಕೊಡಬಾರ್ದು ಅಂತ ಯಾರು ತಿಳಿಸಿಕೊಟ್ರು ನಿಮಗೆ? ನಿಮಗೆ ಹೆಂಗೆ ಅನುಭವಿ ರೈತರು ಹೇಳ್ತಾರಲ್ಲ ಸರ್, ಅವ್ರ ತರಾನೇ ನಾವು ಫಾಲೋ ಮಾಡೋದು. ಈಗ ಎಲ್ಲ ಹೇಳ್ತಾ ಇರ್ತಾರೆ, ಜನಗಳೇ ಹೇಳ್ತಾ ಇರ್ತಾರೆ, ಏ ಸಣ್ಣ ಗಿಡಕ್ಕೆ ಯಾಕೆ ಹಾಕ್ತೀರಿ ಈಗಲೇ ಗೊಬ್ಬರ, ಅವಕ್ಕೆ ಇನ್ನ ಮೂರು ವರ್ಷ ಐದು ವರ್ಷ ಆಗೋವರೆಗೂ ಅವೇನು ಹಾಕ್ಲೇಬೇಡ್ರಿ ಅಂತ ಹೇಳ್ತಿರ್ತಾರಲ್ಲ ಅದರಿಂದ. ಈಗೇನು ಅಡಿಕೆ ಇನ್ನ ಬಿಡ್ಲಿಕ್ಕೆ ಪ್ರಾರಂಭ ಏನಾಗಿಲ್ಲ? ಇಲ್ಲ ಸರ್, ಇನ್ನ ಸ್ಟಾರ್ಟಿಂಗ್ ಒಂದ್ ಇಪ್ಪತ್ ಭಾಗ, ನೂರರಲ್ಲಿ ಒಂದ್ ಇಪ್ಪತ್ ಭಾಗ ಕಾಣಿಸ್ಕೊಂಡಿದೆ ಒಂಬಾಳೆ. ಮೊನ್ನೆ ಇನ್ನ ಪೂಜೆ ಮಾಡಿದ್ವಿ ಗಿಡಕ್ಕೆ, ಹೊಸ್ದಾಗ ಒಂಬಾಳೆ ಮಾಡಿದಾಗ ನಮ್ ಕಡೆ ಎಲ್ಲ ಪೂಜೆ ಮಾಡೋದು ವಾಡಿಕೆ ಮಾಡಿದ್ವಿ ಸರ್ ಪೂಜೆ. ಈಗ ಅಡಿಕೆ ಇನ್ನ ಫಸಲಿ ಬಂದಿಲ್ಲ, ಮತ್ತೆ ಮುಂದೆ ಇನ್ನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರು? ಇದೇ ಸರ್, ಜಾಸ್ತಿ ಜಮೀನಿಲ್ವಲ್ಲ, ಅದನ್ನೇ ಬೆದ್ಲು ಅರ್ಧ ಬೆದ್ಲು ಮಾಡ್ಕೊಂಬೋದು, ಅರ್ಧ ಅಡಿಕೆ ಗಿಡ ನೋಡ್ಕೊಂಡು. ಇನ್ನೇನು ಮಾಡೋಕ್ಕಾಗತ್ತೆ ಸರ್, ಇದೇ ಬೆದ್ಲು ಅರ್ಧ ನೀರಾವರಿ ಅರ್ಧ ಮಾಡ್ಕೊಂಡು ಇರೋದು. ಮತ್ತೆ ಈ ಕೃಷಿ ಜೊತೆಗೆ ರೈತರು ಏನಾದರೂ ಉಪಕಸಬಗಳು ಮಾಡ್ಬೇಕಪ್ಪ, ಈ ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡೋದಾಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಈ ಥರ ಏನಾದರೂ ಒಂದು ಉಪಕಸಗಳು ಅಳವಡಿಸ್ಕೊಂಡ್ರೆ ಅನುಕೂಲ ಅಂತಾರೆ, ನೀವೇನು? ಹೌದು ಸರ್, ಅದು ಭಾರಿ ಒಳ್ಳೆಯದು, ಯಾಕಂದರೆ ಹೊಲಕ್ಕೆ ಗೊಬ್ಬರ ಆಗುತ್ತೆ. ಹೈನುಗಾರಿಕೆ ಮಾಡೋದು ಒಳ್ಳೆಯದು, ಆದರೆ ಅದು ಮಾಡೋರಿಗೆ ಅದು ಆಸಕ್ತಿ, ಕೆಲವರಿಗೆ ಆಸಕ್ತಿ ಇರುತ್ತೆ, ಕೆಲವರಿಗೆ ಆಸಕ್ತಿ ಇರಲ್ಲ. ನಾವು ಇತ್ತೀಚೆಗೆ ಒಂದು ಹಸು ಕಟ್ಕೊಂಡಿದ್ವಿ ಹೊಸದಾಗಿ, ಅದು ಒಂದು ಹಸು ಕಟ್ಟಿಗೆ ಮಾತಿಗೆ ಹೆಂಗೆ ಎರಡು ಲೋಡ ಗೊಬ್ಬರ ಆಯ್ತು ಸರ್. ಹೌದು ಸರ್, ಒಕ್ಕಲ್ತನ ಅಂದಮೇಲೆ ಗೊಬ್ಬರ ಬೇಕು, ಅದು ಇವತ್ತಿನ ರೇಟ್ನಲ್ಲಿ ಗೊಬ್ಬರ ಕೊಂಡು ಹಾಕೋಕ್ಕಾಗಲ್ಲ ಜಮೀನಿಗೆ. ಅದರಿಂದ ಈ ಪ್ರಯತ್ನ ಮಾಡ್ತಾ ಇದ್ವಿ, ಕಟ್ಕೊಂಬ್ತಾ ಇದ್ವಿ ಸರ್. ನಾವು ಮುಂಚೆ ಎಲ್ಲ ಎಮ್ಮೆಗಳು ಹಸುಗಳು ಬೇಸಾಯದವು ಎಲ್ಲ ಕಟ್ಕೊಂತಿದ್ವಿ, ಏನ್ ಮಾಡ್ತೀವಿ? ಏನಾದ್ರೆ ರೈತರು ಕಳ್ಕೊಬಾರ್ದು ಸರ್ ದನಗಳನ್ನ, ಒಕ್ಕಲ್ತನ ಅಂದ್ಮೇಲೆ ಅವು ಇರಲೇಬೇಕು. ಅವಿದ್ರೆ ಲಕ್ಷಣ, ಹೊಲಕ್ಕೊಂದು ಅಳ್ಳು ಗೊಬ್ಬರ ಸಿಗಲ್ಲ, ಅವಿಲ್ಲದ್ಮೇಲೆ ಕೊಂಡಾಕಾಗಲ್ಲ. ಈಗಿನ ರೇಟ್ನಲ್ಲಿ ಕಟ್ಕೋಬೇಕು ಸರ್, ಅದು ಅದು ಒಳ್ಳೇದು ಸರ್. ಈಗ ನಮ್ಗೆ ಅನ್ಸೈತಿ ಯಾವತ್ತಿಗೂ ದನ ಕರ ಕಳ್ಕೊಬಾರ್ದು, ಮನೆ ಮುಂದೊಂದು ಕರನಾದ್ರೂ ಇರಬೇಕು ಅನ್ನೋ ಒಂದು ಇದು ಈಗ ಅನ್ನಿಸ್ತಾ ಇದೆ ಸರ್. ಯಾರೇ ಆಗಲಿ ಕೈ ಸುಟ್ಕೊಂಡ್ಮೇಲೆ ಸರ್ ಗೊತ್ತಾಗೋದು, ಕಳ್ಕೊಂಬೋದು ಒಂದೇ ಕ್ಷಣ ಸರ್. ಈ ಕುರಿ ಮೇಕೆ ಕೋಳಿ ಈ ತರ ಏನು ಸಾಕಾಣಿಕೆ ಮಾಡ್ತಿಲ್ಲ? ಇಲ್ಲ ಸರ್, ಅಂತವೇನು ಮಾಡ್ತಿಲ್ಲ. ಅವೆಲ್ಲ ಬಹಳ ಸಣ್ಣ ಸಣ್ಣ ಕೆಲ್ಸಗಳಲ್ಲ ಸರ್. ದನ ಕಟ್ಕೋಬಹುದು, ಸೀಮೆ ಹಸುಗಳನ್ನ ಕಟ್ಕೋಬಹುದು, ಕೋಳಿ. ಈಗ ನಮ್ಮೂರಲ್ಲಿ ಅಂತೂ ಮಸ್ತ್ ಸಾಕಾರ ಸರ್, ಮೊದ್ಲು ಕೋಳಿ ಇವೆಲ್ಲ, ಈಗ ಯಾರು ಸಾಕಲ್ಲ, ಕೋಳಿ ಎಲ್ಲ ಕೈ ಬಿಟ್ಬಿಟ್ರು ಸರ್. ಈ ಕುರಿ ಮೇಕೆ ಸಾಕೋದು ಲಾಭದಾಯಕ ಅಲ್ಲ? ಹಾ ಸರ್, ಹಾ ಅದು ಲಾಭದಾಯಕನೇ ಸರ್. ಏನಂದ್ರೆ ಅವಕ್ಕೆಲ್ಲ ನಿರ್ವಹಣೆ ಮಾಡೋದು ಒಬ್ಬಂಟಿಗರಾದ್ಮೇಲೆ ಕಷ್ಟ ಸರ್. ಅದೇ ಯಾರೇ ಮನುಷ್ಯ ಒಂದು ಫೀಲ್ಡಲ್ಲಿ ಮಾಡೋಕ್ಕೆ ಸಾಧ್ಯ, ಈ ಎರಡೂ ಕಡೆ ಫೀಲ್ಡಲ್ಲಿ ನೋಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾವ್ದಾದ್ರೂ ಒಂದು ಫೀಲ್ಡಲ್ಲಿ ಹೋಗೋದು ಸರ್. ಇಷ್ಟೆಲ್ಲ ಮಾಡ್ಲಿಕ್ಕೆ ಮನೇಲಿ ಎಷ್ಟು ಜನ ಇದ್ದಾರೆ? ನಮ್ಮನೆಗೆ ಸರ್ ನಮ್ಮ ಅಪ್ಪ ಅಮ್ಮ, ಆಮೇಲೆ ನನ್ನ ಮಕ್ಕಳಿಬ್ರು ಅವರಿಂದೇನು ಓದ್ತಾ ಇದಾರೆ ಸರ್. ಈಗ ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ ಸರ್. ಅವ್ರು ಇಲ್ಲ ಅಂದ್ರೆ ನನಗೆ ಸಹಾಯ, ಅವ್ರು ತುಂಬಾ ಸಹಾಯ ಆಗ್ತಾರೆ. ಮನೆಗಳದ್ದು ಮಾಡ್ತಾರೆ, ಹೊಲದಾಗೂ ಬಂದು ಮಾಡ್ತಾರೆ. ಅವ್ರು ನನಗಿನ್ನೂ ಅವರೇ ಒಂದು ಮುಂದಾಳತ್ವವಾಗಿ ನಿಂತ್ಕೊಂಡು ಅವರೇ ತೂಗಿಸ್ತಾರೆ ಸರ್. ಈಗ ನಿಮ್ಮ ಮನೆಯವರು ಕೃಷಿಯಲ್ಲಿ ಸಾಕಷ್ಟು ಸಹಕಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಈ ಅಡಿಕೆ ಗಿಡದ ಮಧ್ಯದಲ್ಲಿ ಹೂವ ತರಕಾರಿ ಇಂಥವನ್ನೆಲ್ಲ ಬೆಳ್ಕೊಂಡ್ರೆ ಸಾಕಷ್ಟು ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಯಾಕೆ ಮಾಡಬಾರ್ದು? ಎಲ್ಲಿ ಬೆಳ್ಕೊಂತೀರ ಸರ್? ಅದ್ರಾಗ ಹುಲ್ಲು ಬಗ್ಸಕ್ಕಾಗಲ್ಲ ಅಡಿಕೆ ಗಿಡದಲ್ಲಿ, ಏನು ಮಾಡಕ್ಕಾಗಲ್ಲ ಸರ್. ಹುಲ್ಲು ಬಲವಾಗಿ ಬಿಡುತ್ತೆ, ಅದ್ರಾಗೆಲ್ಲ ಹೂವಿನ ಗಿಡ ಎಲ್ಲ ಹಾಕಕ್ಕಾಗಲ್ಲ. ಈಗೆಲ್ಲ ಸಾಕಷ್ಟು ಕೃಷಿ ಇಲಾಖೆ ಅಂದ್ರೆ ಅಲ್ಲಿ ಸಬ್ಸಿಡಿ ದರದಲ್ಲಿ ಕೃಷಿ ಯಂತ್ರಗಳು ಕೊಡ್ತಾರೆ. ಅವ್ನು ತಾಮಂದು ಸ್ವಚ್ಛವಾಗಿ ವ್ಯವಸಾಯ ಮಾಡಬಹುದಲ್ಲ, ತೋಟದಲ್ಲಿ ಸಣ್ಣ ಸಣ್ಣ ಯಂತ್ರೋಪಕರಣಗಳು ಕೊಡ್ತಾರಲ್ಲ? ಹೌದು ಸರ್, ತರ್ಬೇಕು ಸರ್. ಈಗ ನಾವು ಆ ತರ ತರ್ಬೇಕು ಅಂತ ಮಾಡ್ಕೊಂಡಿದೀವಿ. ರೋಟಾವೇಟ್ರು ಹ್ಯಾಂಡ್ಲ್ ಅಲ್ಲಿ ಹೊಡಿಯೋದ್ರೆ ರೋಟಾವೇಟ್ರು, ಈಗೆಲ್ಲ ಟ್ರ್ಯಾಕ್ಟ್ರಿ ಬೇಸಾಯ ದುಬಾರಿ ಸರ್. ಎಲ್ಲ ಗಂಟೆ ಲೆಕ್ಕ, ಏನು ಸ್ವಲ್ಪ ಹೊತ್ತು ಮಾಡಿಸಿದ್ರು ಎಲ್ಲಷ್ಟೋ ಅಷ್ಟು ಆಗುತ್ತೆ ಸರ್. ಒಂದು ಸಾರಿ ಒಂದು ಎಕರೆ ಬೇಸಾಯ ಮಾಡಿಸ್ನಿ ಅಂದ್ರೆ 3,000 ರೂಪಾಯಿ ಬೇಕು ಸರ್ ಟ್ರ್ಯಾಕ್ಟ್ರಿಯಲ್ಲಿ. ಎರಡು ಕಡೆ ರೋಟ್ರೋವೇಟ್ರು ಓಡಿಸ್ನಿ ಅಂದರೆ, ಅದರಿಂದ ನಾವು ಈಗ ಅಂಥದ್ದೊಂದು ತರಬೇಕು ಅಂತ ಇದ್ದೀವಿ ಸರ್ ಹ್ಯಾಂಡ್ಲಿಂದ ರೋಟ್ರೋವೇಟ್ರ್. ಅದಾದರೆ ನಮ್ಮ ಜಮೀನಿಗೆ ಸರಿಯಾಗಿ ನಮ್ಮ ಕೆಲಸಕ್ಕೆ ತಕ್ಕಂತೆ ಪಡ್ಕೊಂಡಿರ್ಬೋದು ಅಂತೇಳಿ ಒಂದು ಯೋಜನೆ ಹಾಕೊಂಡಿದ್ದೀವಿ ಸರ್. ಮತ್ತೆ ಅಡಿಕೆ ಸುತ್ತ ಏನಾದರೂ ತೆಂಗಿನ ಗಿಡಗಳು ಹಾಕಿದ್ರ? ಹ್ಞೂ ಸರ್ ಹಾಕಿದ್ದೀವಿ ಸರ್. ಸುತ್ತ ಅದು ಅಡಿಕೆ ಇಡ್ತೀವಿ ಅಂದರೆ ಸುತ್ತ ಮ್ಯಾರೆ ಇರಲೇಬೇಕು ಸರ್. ಯಾಕಂದರೆ ನಮ್ಮದು ಸ್ವಲ್ಪ ಎತ್ತರವಾದ ಪ್ರದೇಶದ ಹೊಲ, ಗಾಳಿ ಹೊಡೆದಕ್ಕೆ ಮುಂದೆ ಏನಾಗ್ತಾವ ಅಂತೇಳಿ ಸುತ್ತ ಎಂಟು ಜಾಬ್ಗೆ ಒಂದೊಂದೇ ಇಟ್ಬಿಟ್ಟಿದ್ದೀವಿ ಸರ್. ಹ್ಞೂ, ಯಾಕಂದರೆ ಹತ್ತತ್ರಕ್ಕೆ ಇರಲಿ, ನೆರಕೆ ಕಟ್ಟಿದಂಗೆ ಗಾಳಿ ತಡೆ ಗಾಳಿಗೆ ತಡೆಯಾಗಿರಲಿ ಅಂತೇಳಿ ಹತ್ತತ್ರಕ್ಕೆ ಇಟ್ಟಿದ್ದೀವಿ. ಅವಿರೋದ್ರಿಂದಲೇ ಮುಂದೆ ಇಲ್ಲಾಂದರೆ ಎಲ್ಲ ಗಾಳಿ ಏನಾದರೂ ಮುಂಗಾರಿ ಗಾಳಿ ಸುತ್ತೋಯ್ದು ಬೀಸಿಬಿಟ್ಟಾಗ ಎಲ್ಲ ಈ ವರ್ಷ ಎಷ್ಟೋ ವರ್ಷ ಗಿಡ ಮುರಿದಿದ್ದಾವೆ ಸರ್. ಅದನ್ನೆಲ್ಲ ನೋಡಿಬಿಟ್ರೆ ಈಗಲೇ ನಮಗೂ ಈಗಲೇ ನಡುಕ ಶುರುವಾಗುತ್ತೆ ಸರ್. ಮುಂದೆ ನಮ್ಮ ಹಿಂಗೆ ಮುರಿದೋದ್ರೆ ಏನು ಮಾಡೋದು ಒಂದಿನ ಅಂತೇಳಿ ಸುತ್ತ ಇಟ್ಟಿದ್ದೀವಿ ಸರ್. ಒಂದು 45 ತೆಂಗಿನ ಗಿಡ ಇದಾವೆ. ಫಸಲು ಬರ್ತಾ ಇದೆಯಾ? ಹಾಂ ಬರ್ತಾ ಇದೆ ಸರ್. ಆಲೆ ಒಂದು 15-20 ವರ್ಷ ಆಯ್ತು ಸರ್ ಅವನ್ನಿಟ್ಟು. 2005 ಇಟ್ಟಿದ್ವಿ. ಫಸಲು ಬಿಡ್ತಾ ಇದಾವೆ, ಆದರೂ ಅವು ಸಮರ್ಪಕವಾಗಿ ನೀರು ಪೂರೈಕೆ ಇಲ್ಲ. ಹಿಂಗೆ ಒಂದು ಅದು ಮಳೆ ಬಂದದ್ದೇ ಅದಕ್ಕೆ ಬಲ. ಬೇಸಿಗೆಯಲ್ಲಿ ಎಲ್ಲ ಒಂದು 2-3 ಅದ ಬಿಡೋದು. ಅವು ಅಷ್ಟೊಂದು ಫಲ ಇಲ್ಲ. ಇವೆರಡು ವರ್ಷ ತೆಂಗಿನ ಬೆಳೆನೂ ಕಡಿಮೆ ಸರ್. ಸುತ್ತ ಒಂದು ಲ್ಯಾಟ್ರಲ್ ಎಳೆದ್ಬಿಟ್ಟು ಅವಕ್ಕೆ ನೀರಿನ ವ್ಯವಸ್ಥೆ ಮಾಡ್ಬೋದಲ್ಲ? ಹಾಂ ಮಾಡಿದ್ದೀವಿ ಸರ್, ಈಗ ಮಾಡಿದ್ದೀವಿ. ಈಗ ತೆಂಗಿನ ಗಿಡ ಬಾಡ್ರೆ ಹೊಲಕ್ಕನ ಮಧ್ಯದಲ್ಲಿ ಅಡಿಕೆ ಗಿಡ ಇಟ್ಬಿಟ್ಟಿವಿ. ಯಾಕಂದರೆ ಅವಕ್ಕೂ ನೀರಾಗುತ್ತೆ, ಅಡಿಕೆಗೂ ನೀರಾಗುತ್ತೆ, ತೆಂಗಿನ ಗಿಡಕ್ಕೂ ಬಿಡಲ್ಲ ಮಾಡ್ದಂಗೆ ಆಗಲ್ಲ ಅಂತೇಳಿ ಅದಕ್ಕೂ ಒಂದು ಲ್ಯಾಟ್ರ ಒಂದು ಹೋಲ್ ಹಾಕ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಸರ್ ಈ ಸಾರಿ. ಈಗ ತೆಂಗಾಗಲಿ ಫಸಲು ಬರ್ತಾ ಇದೆ ಅಂತಂದ್ರೆಲ್ಲ ಮಾರಾಟ ಮಾಡ್ತೀರ ತೆಂಗ್ನ? ಹ್ಞೂ ಸರ್, ಹಿಂಗೆ ಕಾಯಿ ಊರಾಗೆ ಯಾರನ್ನ ಕೇಳಿದವ್ರಿಗೂ ಕೊಡ್ತೀವಿ. ಅಷ್ಟೊಂದೇನು ಬಿಡಲ್ಲ, ಸ್ವಲ್ಪ ಸ್ವಲ್ಪ ಮನೆಗೆ ಬಳಕೆಗೆ ಹೆಚ್ಚಾದ ಕೊಪ್ಪರಿಗೆ ಹಾಕ್ತೀವಿ. ಕೊಪ್ಪರಿ ಎಲ್ಲ ಒಡಕಿನ ತಾಣು ಉಳಿಯಾರಿಗೆ ತಾಣು ಹೋಗ್ತೀವಿ. ಮೊನ್ನೆಯಿಂದ ಮಾರ್ಕೊಂಡ್ ಬಂದೆ ಸರ್, ಒಂದು ಕ್ವಿಂಟಲ್ ಏನೋ ಆಯಿತು, 1700 ಹಂಗೆ ಸಿಕ್ತು ಸರ್. ಈಗೆಲ್ಲ ತೆಂಗಿಗೂ ಒಳ್ಳೆ ಬೆಲೆ ಇದೆಲ್ಲ? ಹ್ಞೂ ಸರ್, ಈ ಇತ್ತೀಚೆಗೆ ತೆಂಗಿಗೆ ಭಾರಿ ಬೇಡಿಕೆ ಬಂತು ಸರ್. ಹೌದು ಸರ್, ತೆಂಗಿಗೆ ಮೊದಲು ಎಲ್ಲ ಬೆಲೆ ಇರಲಿಲ್ಲ, ಈಗ ಮಳೆಗಾಲ ಇವೆರಡು ವರ್ಷ ಕಡಿಮೆ ಆಯ್ತಲ್ಲ ಸರ್, ಕಾಯಿ ಬೀಳ್ದಂಗಾದ್ವಲ್ಲ, ಅದರಿಂದ ರೇಟ್ ಆಗೈತೆ ಸರ್ ತೆಂಗು. ಮತ್ತೆ ತೆಂಗಲ್ದಲ್ಲಿ ಸುತ್ತ ಏನಾದರೂ ಅರಣ್ಯ ಗಿಡಗಳೇನಾದರೂ ಬೆಳೀತಾಯಿದ್ರ? ಇನ್ನು ಇಲ್ಲ, ಇನ್ನು ಬೆಳೀತಾ ಇಲ್ಲ ಸರ್, ಈಗ ಇಡಬೇಕು ಅಂತ. ಯಾಕಂದರೆ ಇದ್ದಿದ್ದು ಅವನ್ನು ಇಟ್ಟರೆ ಫುಲ್ಲು ತಡಿಕೆ ಕಟ್ಟಿದ ಥರ ಗಾಳಿ ತಡೆ ಹಿಡಿತೈತೆ ಅಂತೇಳಿ ಅರಣ್ಯ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸಸಿಗಳನ್ನ ಇಡಬೇಕು ಅಂತೇಳಿ ಮಾಡಿದ್ವಿ ಸರ್. ಹುಣಸೆ ಎಬ್ಬೇವು ಇಂಥವೆಲ್ಲ ಇಡಬೇಕು ಅಂತ ಮಾಡಿದ್ವಿ ಸರ್ ಮನಸ್ಸು. ಹ್ಞೂ ಸರ್. ಮತ್ತೆ ಅನಂತರಾಜ್ ಅವರೇ, ಈಗ ನಮ್ಮ ಆಕಾಶವಾಣಿನ ಆಲೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ರು ಸರ್? ನನಗೆ ತುಂಬ ಆಕಾಶವಾಣಿ ಚಿತ್ರದುರ್ಗ ಅಂದ್ರೆ ತುಂಬ ಅಭಿಮಾನ ಸರ್. ನಾನು ನೆನಪಿಟ್ಟಣಂಗೆ ಆಲೆ 20 ವರ್ಷ ಅಂತ ಆಗಿದೆ ಸರ್. 35ನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ ನಾನು, ಕೇಳಿ ಆಲೆ 20 ವರ್ಷ ಅಂತ ಆಗಿದೆ ಸರ್. ಕೇಳಕ್ಕೆ ಶುರು ಮಾಡಿ ನನಗೆ ತುಂಬ ಆಸಕ್ತಿ ಸರ್. ಆಕಾಶವಾಣಿ ಕಾರ್ಯಕ್ರಮಗಳಂದ್ರೆ ಕೇಳಲಿಲ್ಲ ಅಂದ್ರೆ ಏನೋ ಒಂಥರ ಆಗುತ್ತೆ ಸರ್. ಯಾವ್ಯಾವ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತಾರೆ? ಎಲ್ಲಾ ಕಾರ್ಯಕ್ರಮನು ಕೇಳ್ತೀನಿ ಸರ್. ಮನರಂಜನಾ ಕಾರ್ಯಕ್ರಮಗಳು, ಕೃಷಿರಂಗದ ಕಾರ್ಯಕ್ರಮಗಳು, ಚಿನ್ನರ ಮಕ್ಕಳ ಕಾರ್ಯಕ್ರಮಗಳು, ಯಾವುದು ನನಗೆ ಇಷ್ಟ ಆಗದೇ ಇರೋ ಕಾರ್ಯಕ್ರಮನೇ ಇಲ್ಲ ಸರ್. ಎಲ್ಲಾನು ಆಸಕ್ತಿದಾಯಕವಾಗಿ ಕೇಳ್ತೀನಿ. ಮತ್ತೆ ನಾನು ಕೆಲಸ ಮಾಡಿಕೊಂಡೇ ಜೋಮಲ್ಲಿ ಇಟ್ಕೊಂಡೇ ಕೇಳ್ತಾ ಇರ್ತೀನಿ. ಅದೊಂದು ನನಗೆ 2-in-1. ನಾನು ಮುಂಚೆ ಅಂದರೆ ರೇಡಿಯೋ ಸೆಟ್ಟನ್ನೇ ಹೊಲ್ದಾಗಿ ತಡೋಗಿ ಕೇಳ್ತಕ್ಕಂಥ ಅಭ್ಯಾಸ ಉಳ್ಳವನು. ಈಗ ನನಗೆ ಮೊಬೈಲಲ್ಲಿ ಬಂದಿರೋದ್ರಿಂದ ಇನ್ನೂ ಖುಷಿ ಕೇಳಕ್ಕೆ. ಯಾಕಂದರೆ ಜೇಬಲ್ಲೇ ಹಾಕೊಂಡು ಕೇಳ್ಬೋದಲ್ಲ, ನನ್ನ ಕೆಲಸನೂ ಮಾಡ್ಕೋಬೋದು, ರೇಡಿಯೋನು ಕೇಳ್ಬೋದು. ಹಿಂಗೆ ಮಾಹಿತಿ ಬೇಜಾರನೇ ಸರ್, ದಿನ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲ್ಲ ಸರ್. ನನಗೆ ಸಂಗಾತಿಯಾಗಿ ಆಕಾಶವಾಣಿ ಚಿತ್ರದುರ್ಗ ಅಂದರೆ ಸಂಗಾತಿ ಇದ್ದಂಗೆ. ಹಾಂ ಸರ್. ಈ ರೇಡಿಯೋ ಕಾರ್ಯಕ್ರಮಗಳು ಕೇಳೋದಂತ ನಿಮ್ಗೆ ಕೃಷಿ ಬದುಕಿಗೆ ಏನಾದರೂ ಅನುಕೂಲ ಆಗಿದೆಯಾ? ಹಾ ಆಗಿದೆ ಸರ್, ಕೇಳ್ತಾ ಇರ್ತೀನಲ್ಲ ಎಲ್ಲ ರೈತರ ಅನುಭವಗಳನ್ನ, ಅದೇ ತರ ಮಾಡ್ಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೀನಿ. ಅವ್ರೇನು ಈ ಶೇಂಗಾ ಬೆಳೆಗೆ ಏನ್ ಮಾಡ್ಬೇಕು, ಈಗ ಬುಡ ಕೊಳೆ ರೋಗ ಬರುತ್ತಲ್ಲ ಅದಕ್ಕೆ ಯಾವ ತರ ಅಂತ ಎಲ್ಲ ಹೇಳ್ತಾ ಇರ್ತಾರೆ ರೈತರು, ಅದನ್ನೆಲ್ಲ ನಾನು ಗ್ರಾಮದಲ್ಲಿ ಸೂಕ್ಷ್ಮವಾಗಿ ಕೇಳ್ತಾ ಅದನ್ನೆಲ್ಲ ಮಾಡಬೇಕು ಅಂತ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಬುಡಕೊಳೆ ರೋಗ ತಡೆಗೆ ಏನು ಮಾಡಬೇಕು ಅನ್ನೋದೆಲ್ಲ ಈ ಸರಿ ಈ ವರ್ಷ ಅಂತೂ ಅದನ್ನ ಕಂಪಲ್ಸರಿ ಮಾಡಲೇಬೇಕು ಅಂತ, ಬುಡಕೊಳೆ ರೋಗಕ್ಕೆ ಇದು ಟ್ರೈಕೋಡರ್ಮ ಲೇಪನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಸರ್. ಮುಂದೆ ಇನ್ನು ಏನೇನು ಬೆಳಿಬೇಕು, ಏನೇನು ಕೃಷಿಯಲ್ಲಿ ಏನೇನು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ಅಡಿಕೆ ಗಿಡ ಒಂದು ಬೆಳೆಸ್ಕೊಂಡು ಮಾದ ಸರ್, ಇದ್ದಿದ್ದೆಲ್ಲ ಬೆದ್ಲಿಗೆ ಮಾಡ್ಕೊಂಡು ಏನಾದ್ರು ಸರ್ ಇನ್ನೇನು ಮಾಡೋಕ್ಕ ಸರ್, ಅಲ್ಪ ಸ್ವಲ್ಪ ಜಮೀನರು. ಹಾಗಿದ್ರೆ ಅನಂತರಾಜ್ ಅವರೇ ಈಗ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಸರ್ ನಾವು ನೆಮ್ಮದಿ ನಾವು ತಂದ್ಕೋಬೇಕು ಸರ್, ಯಾಕಂದರೆ ನಾವು ಸ್ವಂತ ಪರಿಶ್ರಮದಿಂದ ದುಡಿದ್ರೆ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ. ಯಾರನ್ನೇ ಪರರ ಮೋಸ ಮಾಡಿ ಬದುಕರಿಗೆ ಅವ್ರಿಗೆ ನೆಮ್ಮದಿ ಇರಲ್ಲ, ಯಾಕಂದ್ರೆ ನಾವು ಸ್ವಂತ ಪರಿಶ್ರಮದಿಂದ ದುಡ್ದು ತಿನ್ನಾನಿಗೆ ಯಾವತ್ತೂ ನೆಮ್ಮದಿ ಇದ್ದೇ ಇರುತ್ತೆ ರೈತರಿಗೆ. ಯಾವತ್ತು ನೆಮ್ಮದಿ ರೈತ ಕಳ್ಕೊಂಬಲ್ಲ ಸರ್ ಅವನು, ಯಾಕಂದ್ರೆ ಸ್ವಾಭಿಮಾನಿ, ಅವನು ಸ್ವಂತ ಪರಿಶ್ರಮದಿಂದ ದುಡಿತಾನೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮ ಶ್ರೋತೃಗಳು ಏನಾದರೂ ನಾನು ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಮೊಬೈಲ್ ಸಂಖ್ಯೆ 7899187794 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಸರ್ ನನಗೆ ತಿಳಿದಂಥ ಮಾಹಿತಿಯನ್ನು ನಾನು ಹೇಳೋಕ್ಕೆ ತಯಾರಿದ್ದೀನಿ ಸರ್. ರೈತ ಬಾಂಧವರ, ಹಿರಿಯೂರು ತಾಲೂಕು ಗೊರಲಡ್ಕು ಗ್ರಾಮದ ಅನಂತರಾಜ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7898188794. ಬಹಳ ಸಂತೋಷ ಅನಂತರಾಜ್ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೊರಲಡಕು ಗ್ರಾಮದ ಕೃಷಿಕ ಅನಂತರಾಜು ಜಿಪಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ವಿವಿಧ ಮಾರುಕಟ್ಟೆಯಲ್ಲಿನ ಬೆಳೆಗಳ ಇಂದಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ, ಉತ್ಪನ್ನ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4489, ಗರಿಷ್ಠ 4639, ಅಲಸಂದೆ 6329, ಗರಿಷ್ಠ ಮತ್ತು ಕನಿಷ್ಠ, ಜೋಳ ಹೈಬ್ರಿಡ್ ಕನಿಷ್ಠ 2079, ಗರಿಷ್ಠ 2158, ಮೆಕ್ಕೆಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 2050 ಕನಿಷ್ಠ, ಗರಿಷ್ಠ 2369, ನವಣೆ 2865, ಗರಿಷ್ಠ ಮತ್ತು ಕನಿಷ್ಠ, ರಾಗಿ ಹೈಬ್ರಿಡ್ 3051 ಕನಿಷ್ಠ, ಗರಿಷ್ಠ 3192. ಇನ್ನು ಚನ್ನಗಿರಿ ಮಾರುಕಟ್ಟೆಯ ಧಾರಣೆ, ಪ್ರಭೇದ ಉತ್ಪನ್ನ ಅಡಿಕೆ ಕನಿಷ್ಠ ಕ್ವಿಂಟಾಲ್ಗೆ 54579, ಗರಿಷ್ಠ 57700. ತಿಪಟೂರು ಮಾರುಕಟ್ಟೆ ಧಾರಣೆ, ಉತ್ಪನ್ನ ಕೊಬ್ಬರಿ ಕನಿಷ್ಠ 17,000, ಗರಿಷ್ಠ 18,200. ಹಿರಿಯೂರು ಮಾರುಕಟ್ಟೆ ಧಾರಣೆ, ಉತ್ಪನ್ನ ಮೆಕ್ಕೆಜೋಳ ಗರಿಷ್ಠ 2500. ಹಾಗೆ ಹೊನ್ನಾಳಿ ಮಾರುಕಟ್ಟೆ ಧಾರಣೆ ಹೀಗಿದೆ, ಉತ್ಪನ್ನ ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 34,000, ಗರಿಷ್ಠ 34,000 ಇದೆ. ಎಲೆಕೋಸು 1,400, ಗರಿಷ್ಠ 1,600. ಸೌತೆಕಾಯಿ 1,000, ಗರಿಷ್ಠ 1,600. ನವಿಲು ಕೋಸು 2,400, ಗರಿಷ್ಠ 2,600. ಇದೀಗ ಕೇಳಿ ರೈತರಿಗೆ ಸಲಹೆ. ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್, ದಾವಣಗೆರೆಯ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಮಣ್ಣಿನಲ್ಲಿರುವಂತಹ ಜೀವಾಣುಗಳ ಸಂಖ್ಯೆಯನ್ನು ಯಾವ ರೀತಿ ನಾವು ವೃದ್ಧಿಸಬಹುದು ಅಂತ ನೋಡೋಣ. ಮಣ್ಣಿನಲ್ಲಿ ಜೀವಾಣುಗಳ ಒಂದು ಪಾತ್ರ ಸಾಕಷ್ಟು ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಗೊಬ್ಬರ ಇರಬಹುದು, ಮತ್ತೆ ನಾವು ಹಾಕಿರ್ತಕ್ಕಂಥ ಯಾವುದೇ ಒಂದು ಬೀಜ ಮೊಳಕೆ ಒಡೆದು ಅದು ಸಸಿಯಾಗಬೇಕು ಅಂತ ಇರ್ಬೋದು, ಈ ಒಂದು ಪ್ರೊಸೆಸ್ ಆಗಬೇಕು ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡಬೇಕಾಗುತ್ತೆ. ಈ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡಿಸ ನಿಲ್ಲಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಬೆಳೆಗಳಲ್ಲಿ ನಮಗೆ ಕುಂಠಿತ ಬೆಳವಣಿಗೆ ಇರಬಹುದು, ಹಾಗೆ ನಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆ ಏನಂತ ಹೇಳ್ತೀವಿ ಅದು ಕಡಿಮೆ ಆಗಂತ ಹೋಗುತ್ತೆ. ಒಂದು ಇಡೀ ಮಣ್ಣಿನಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಇರತಕ್ಕಂಥ ನಮ್ಮ ಒಂದು ಜನಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿನಲ್ಲಿ ಇರ್ತವೆ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಲ್ಲಿ ನಾವು ಎರಡು ತರ ಜೀವಿಗಳನ್ನ ನೋಡಬಹುದು. ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಮತ್ತು ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳಂತಂದು ಹೇಳ್ಬಹುದು. ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಭೂಮಿಯಲ್ಲಿ

ಗಜಮುಖನೆ ಗರ್ಭ ಶ್ರೀಗಣನಾಥ ಇಲ್ಲಿಯ ವಾಹನವನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಬೇಕು ಮೂರಕ್ಕಿಳಿಯ ಬೇಕು ಮೂರ ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು ಮಕ್ಕಳಿಲ್ಲದ ಮಂಚೆ ಮಕ್ಕಳ ಹೆರಲೆ ಬೇಕು ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೆ ಏರ ಬೇಕು ಅಯ್ಯ ಅರವತ್ತೈದರ ಮುದುಕನು ನಾಳೆ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕೊಂಡು ಖದೀಮರಾಗುತ್ತಾರೆ ಮಹಾಸ್ವಾಮಿಗಳು